ನಾನು ಶುದ್ಧ ವ್ಯಾವಸಾಯಿಕ ಕುಟುಂಬದಲ್ಲಿ ಜನಿಸಿದವನು. ನನ್ನ ತಂದೆ ಕೂಡ ಒಳ್ಳೆಯ ಏಲಕ್ಕಿ ಬೆಳೆಗಾರರು ಹಾಗೂ ಏಲಕ್ಕಿ ವ್ಯಾಪಾರಸ್ಥರು ಕೂಡ ಹೌದು. ನನ್ನ ತಂದೆಯವರು 80 ವರ್ಷಗಳ ಹಿಂದೆ ನಾವು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಹಿಂಭಾಗದಲ್ಲಿ ಇರತಕ್ಕಂಥ ಸ್ಥಳವನ್ನ ಕೊಂಡುಕೊಂಡ್ರು. ಆಗ ಕೇವಲ ₹360 ಹೆಚ್ಚು ಕಡಿಮೆ 20 ಎಕರೆನಷ್ಟು ಗದ್ದೆ ಖಾಲಿ ಜಾಗ ಎಲ್ಲವನ್ನು ಕೊಂಡುಕೊಂಡು ಅದನ್ನು ದುರಸ್ತಿ ಮಾಡಿ ಕಾಫಿ ತೋಟವನ್ನು ಮಾಡಿಕೊಂಡು ಚೆನ್ನಾಗಿ ಗದ್ದೆಯನ್ನ ಉಳುಮೆ ಮಾಡಿಕೊಂಡು 2 ಭತ್ತದ ಬೆಳೆಯನ್ನು ಮಾಡಿಕೊಂಡು ಸಾಕಷ್ಟು ದನಕರುಗಳನ್ನು ಸಾಕಿಕೊಂಡು ಉತ್ತಮವಾಗಿ ವ್ಯವಸಾಯ ಮಾಡುತ್ತಾ ಬಂದಿದ್ದಾರೆ. ಹಾಗೆ ನಾನು ಅವರ ಹಿರಿಯ ಮಗನಾಗಿ ಅವರು ಮಾಡಿರತಕ್ಕಂಥ ಕರ್ತವ್ಯವನ್ನು ನಾನು ಕೂಡ ಕೃಷಿಯಲ್ಲಿ ತುಂಬಾ ಆಸಕ್ತಿ ವಹಿಸಿಕೊಂಡು ಅದೇ ಜಾಗದಲ್ಲಿ ವ್ಯವಸಾಯ ಮಾಡಿಕೊಂಡು ಹಾಗೂ ನನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿಕೊಂಡು ಮಾಡಿರ್ತೇನೆ. ವಿದ್ಯಾಭ್ಯಾಸದೆಂದರೆ ನಾನು ಮೊಟ್ಟ ಮೊದಲಿಗೆ ಸಣ್ಣವನಾಗಿರುವಾಗ ಸೇಂಟ್ ಜೋಸೆಫ್ಸ್ ಕಾನ್ವೆಂಟ್ನಲ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ 5th ಫಾರಂವರೆಗೆ ಓದಿದ್ದೇನೆ. ಅಲ್ಲಿಂದ ನನ್ನನ್ನು ಸೆಂಟ್ರಲ್ ಹೈಸ್ಕೂಲ್ ಮಡಿಕೇರಿಗೆ ವಿದ್ಯಾಭ್ಯಾಸಕ್ಕೆ ಕಳಿಸಿದರು. ಅಲ್ಲಿ ನನ್ನ SLCಯನ್ನು ಮುಗಿಸಿ ನಂತರ ನನ್ನ ಕಾಲೇಜು ವಿದ್ಯಾಭ್ಯಾಸವು ಈಗಿರತಕ್ಕಂಥ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಲ್ಲಿ ಮಾಡಿದೆ. PUC ಮುಗಿಸಿದ ನಂತರ BSc ಡಿಗ್ರಿಯನ್ನು ಸಹ ಅಲ್ಲಿ ಮಾಡಿ ನಂತರ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಫಿಷರೀಸ್ ಡೆವಲಪ್ಮೆಂಟ್ ಸ್ಕೀಮ್ನ ಓದಿಕೊಂಡು ಫಿಷರೀಸ್ ಸಬ್ಜೆಕ್ಟ್ ಅಲ್ಲಿ MSc ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿಕೊಂಡು ನಂತರ ನನ್ನ ವೃತ್ತಿ ಜೀವನವು ಶುರುವಾಗಿದೆ. ನನ್ನ ವೃತ್ತಿ ಜೀವನದಲ್ಲಿ ಕಾಲೇಜಿನ ಉಪನ್ಯಾಸಕನಾಗಿಯೂ ಸೇವೆಯನ್ನು ಸಲ್ಲಿಸಿದ್ದೇನೆ. ನಾನು ಓದಿರತಕ್ಕಂಥ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿಯೇ ಉಪನ್ಯಾಸಕನಾಗಿ ಕೇವಲ 1-6 ತಿಂಗಳು ಕೆಲಸ ಮಾಡಿ ನಂತರ ಬೆಂಗಳೂರಿಗೆ ಹೋಗಿ ಅಲ್ಲಿಯೂ ಸೆಂಟ್ರಲ್ ಕಾಲೇಜು ಹಾಗೂ ಕ್ರೈಸ್ಟ್ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡಿದ್ದೆ. ಅದೇ ಸಮಯದಲ್ಲಿ KS ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ನನಗೆ ಅದರ ಯಾವ ಡಿಪಾರ್ಟ್ಮೆಂಟ್ ಅನ್ನು ತಗೊಂಡು ಕೆಲಸವನ್ನು ಮುಂದುವರಿಸಬೇಕು ಎಂದ್ರೆ ನಾನು ಮೊದಲು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಆಗಿ ಆರ್ಡರ್ ಕೊಟ್ಟರು. ಆದರೆ ನನಗೆ ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬೇಡ, ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಂದರೆ ಸಹಕಾರ ಡಿಪಾರ್ಟ್ಮೆಂಟ್ ಅನ್ನ ಪಡೆದುಕೊಂಡು ಅಲ್ಲಿ ಕೆಲಸ ಮಾಡಿ ಅದರಲ್ಲಿ ತುಂಬಾ ವಿಷಯಗಳನ್ನು ಕಲಿತುಕೊಂಡು ಜನರಿಗೆ ಸಹಾಯವಾಗುವಂತ ರೀತಿ ಸಹಕಾರ ಎಂದರೆ ಎಲ್ಲರೂ ಕೂಡಿ ಮಾಡತಕ್ಕಂಥ ಕೆಲಸ, ಅದನ್ನು ಮಾಡಿಕೊಂಡು ಆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಶುರು ಮಾಡಿದ್ದೆ. ಸರಿಯಾಗಿ ಪ್ರೊಬೇಷನರ್ ಆಗಿ 1973 ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿಂದ ಡೆಪ್ಟಿ ರಿಜಿಸ್ಟರ್ ಆಗಿ ಕೆಲಸ ಮಾಡಿದ್ದೇನೆ ಮಂಡ್ಯದಲ್ಲಿ. ಅಲ್ಲಿಂದ ಮಂಗಳೂರಲ್ಲಿ ಕೆಲಸ ಮಾಡಿದ್ದೇನೆ ಜನರಲ್ ಮ್ಯಾನೇಜರ್ ಜನತಾ ಬಜಾರ್ ಆಗಿ. ಅಲ್ಲಿಂದ ಜಾಯಿಂಟ್ ರಿಜಿಸ್ಟರ್ ಆಗಿ ಬಡ್ತಿ ಆಯಿತು. ಆಗ ನಾನು ನಮ್ಮದೇ ಕೊಡಗಿನ ಸಂಸ್ಥೆಯಾದ ಕಾಫಿ ಸಂಸ್ಥೆಯಲ್ಲಿ ಸಹಕಾರ ಸಂಘದಲ್ಲಿ ಸೆಕ್ರೆಟರಿಯಾಗಿ 3.5 ವರ್ಷ ಕೆಲಸ ಮಾಡಿ ಒಳ್ಳೆಯ ಹೆಸರು ಪಡೆದು ಕಾಫಿಯ ಬಗ್ಗೆ ಇರತಕ್ಕಂಥ ವಿಷಯಗಳನ್ನು ಕೂಲಂಕಷವಾಗಿ ಕಲಿತು ನನ್ನಿಂದ ಕೈಲಾದಷ್ಟು ಮಟ್ಟಿಗೆ ಎಲ್ಲಾ ರೈತರಿಗೂ ಸಹ ಅದರ ಬಗ್ಗೆ ತಿಳುವಳಿಕೆ ನೀಡಿ ನಂತರ ಅಡಿಷನಲ್ ರಿಜಿಸ್ಟ್ರಾರ್ ಆಗಿ ಪ್ರಮೋಷನ್ ಆದ ಮೇಲೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬೆಳಗಾವಿನಲ್ಲಿಯೋ ಬೀದರ್ನಲ್ಲಿಯೋ ಮಂಡ್ಯದಲ್ಲಿಯೋ ಕೆಲಸ ಮಾಡಿರುತ್ತೇನೆ. ತದನಂತರ ಅಡಿಷನಲ್ ರಿಜಿಸ್ಟ್ರಾರ್ ಆದ ಮೇಲೆ ಕೊನೆಯ ಸರ್ವಿಸ್ ಅಂದ್ರೆ KAT ಮೆಂಬರ್ ಆಗಿ ರಿಟೈರ್ಡ್ ಆಗಿದ್ದೇನೆ. KAT ಮೆಂಬರ್ ಅಂದ್ರೆ ಕರ್ನಾಟಕ ಅಪೆಲೇಟ್ ಟ್ರಿಬ್ಯುನಲ್ ಕ್ವಾಸಿ ಜುಡಿಷಿಯಲ್ ಜಡ್ಜ್ ಆಗಿ ಕೆಲಸ ಮುಗಿಸಿ ರಿಟೈರ್ಡ್ ಆಗಿ ಈಗ ಮನೆಗೆ ಬಂದು ವ್ಯವಸಾಯ ವೃತ್ತಿಯನ್ನ ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ. ಬಹಳ ಹಿಂದಿನಿಂದಲೂ ವ್ಯವಸಾಯ ಎಂದರೆ ತುಂಬಾ ಖುಷಿಯ ಕೆಲಸ. ಎಲ್ಲದರಲ್ಲೂ ಎಂದರೆ ಕಿತ್ತಳೆ ಬೆಳೆಸಿದ್ದೇನೆ, ಕಾಫಿ ಬೆಳೆಸಿದ್ದೇನೆ, ಏಲಕ್ಕಿ ರೆಕಾರ್ಡ್ ಆಗಿ ಬೆಳೆಸಿದ್ದೇನೆ. ನನಗೆ ಕಾಫಿ ತೋಟದಲ್ಲಿ ತುಂಬಾ ಅಭಿರುಚಿ ಇದೆ. ಒಳ್ಳೆಯ ರೈತನಾಗಬೇಕು ಎಂಬತಕ್ಕಂಥ ಅಭಿಲಾಷೆ ಸಣ್ಣದಿಂದಲೂ ಇರುವುದರಿಂದ ನಾನು ಮಾಡಿದಂತ ಕೆಲಸವನ್ನ ಉತ್ತಮವಾಗಿ ಮಾಡಿ ಎಲ್ಲರಿಗೂ ನಾನು ತೋರಿಸಿಕೊಟ್ಟಿದ್ದೇನೆ. ಯಾಕೆಂದ್ರೆ ನನ್ನ ಕಾಫಿ ತೋಟದಲ್ಲಿ ಕೇವಲ ಕಾಫಿ ಒಂದೇ ಅಲ್ಲ, ಒಳ್ಳೆ ಮೆಣಸು ಕೂಡ ತುಂಬಾ ಚೆನ್ನಾಗಿ ಬೆಳೆಸಿದ್ದೇನೆ. ಹೆಚ್ಚು ಕಡಿಮೆ ನಾನು ಒಳ್ಳೆ ರೆಕಾರ್ಡ್ ಕ್ರಾಪ್ ಎಂದ್ರೆ 70 ಕ್ವಿಂಟಲ್ನಷ್ಟು ಕೊಯ್ದಿದ್ದೇನೆ. ಏಲಕ್ಕಿ ಕೂಡ ಅಷ್ಟೇ, ಕೇವಲ 5 ಎಕರೆನಲ್ಲಿ ಹೆಚ್ಚು ಕಡಿಮೆ 1200 ಕೆಜಿ ಎವರೇಜ್ ಏಲಕ್ಕಿಯನ್ನು ಬೆಳೆಸಿದ್ದೇನೆ. ಉತ್ತಮವಾದ ರೇಟ್ ಕೂಡ ನನಗೆ ಸಿಕ್ಕಿದೆ ಅಂದಿನ ಕಾಲದಲ್ಲಿ. ಮತ್ತೆ ಒಳ್ಳೆಯ ಕೊಡಗಿನ ಕಿತ್ತಳೆ ತೋಟವನ್ನು ಕೂಡ ಮಾಡಿದ್ದೇನೆ, ಅದು ಕೂಡ ತುಂಬಾ ಚೆನ್ನಾಗಿ ಆಗಿದೆ. ನನ್ನ ವ್ಯವಸಾಯದ ಅನುಭವಗಳನ್ನು ತಮಗೆ ಈ ಮೂಲಕ ತಿಳಿಸಿಕೊಡಲಿಕ್ಕೆ ತುಂಬಾ ಆನಂದವಾಗುತ್ತದೆ. ಜಿಮ್ಮಿ ಮಾದಯ್ಯನವರೇ, ತಮ್ಮ ಸರ್ಕಾರಿ ಕೆಲಸದ ಬಳಿಕ 24 ವರ್ಷಗಳು ಆಯ್ತು ಕೃಷಿಗೆ ಬಂದು, ಓದುವಾಗ್ಲೂ ಕೃಷಿಯಲ್ಲಿ ತಾವು ತೊಡಗಿಸಿಕೊಳ್ತಾ ಇದ್ರಿ, ಅಪ್ಪ ಅಮ್ಮನು ಈ ಬಗ್ಗೆ ನಿಮಗೆ ಮಾರ್ಗದರ್ಶನ ನೀಡಿದರೆ ಅಲ್ವಾ? ಹೌದು ಸರ್. ಖಂಡಿತವಾಗಿ ಕೊಟ್ಟಿದ್ದಾರೆ. ತಂದೆಯವರು ತೋರಿಸಿಕೊಟ್ಟಂತ ದಾರಿಯಲ್ಲೇ ನಾನು ಮುಂದುವರಿದು ಇಲ್ಲಿಯವರೆಗೆ ತಲುಪಿದ್ದೇನೆ. ತಂದೆ ತಾಯಿಗಳ ಕೃಷಿ ಬಗ್ಗೆ ಪೂರ್ವ ಅವಲೋಕನ ಮಾಡಿಕೊಂಡ್ರೆ ಆಗ ದನಕರುಗಳು ಮತ್ತೆ ಕೃಷಿ ಚಿತ್ರಣ, ಏಲಕ್ಕಿಯ ಧಾರಣೆ, ಆಮೇಲೆ ಏಲಕ್ಕಿಯನ್ನ ನಿಮ್ಮ ತಂದೆ ಎಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ರು, ಎಷ್ಟು ಸಿಗ್ತಾ ಇತ್ತು, ಬೆಲೆ ಏನು ಲಭಿಸ್ತಾ ಇತ್ತು, ಇದ್ರ ಬಗ್ಗೆ ಉಲ್ಲೇಖ ಮಾಡಬಹುದಾ? ಖಂಡಿತವಾಗಿ ಮಾಡಬಹುದು. ನನ್ನ ತಂದೆಯವರು ಆಗಿನ ಕಾಲದಲ್ಲಿ 40-50 ವರ್ಷಗಳ ಹಿಂದೆ ಸರ್ಕಾರದವರು ಕೊಡತಕ್ಕಂತ ಜಾಗದಲ್ಲಿ ಏಲಕ್ಕಿ ಮಲೆ ಇತ್ತು ನಮಗೆ 300 ಎಕರೆಯಷ್ಟು. 300 ಎಕರೆಯಲ್ಲಿ ಪೂರ್ತಿಯಾಗಿ ಏಲಕ್ಕಿ ಬೆಳೆಸಲಾಗುವುದಿಲ್ಲ. ಸರ್ಕಾರದ ನಿಯಮದಂತೆ 1 ಎಕರೆಯಲ್ಲಿ ಹೆಚ್ಚು ಕಮ್ಮಿ 25-30 ಸೆಂಟ್ ಜಾಗದಲ್ಲಿ ಮಾತ್ರ ಏಲಕ್ಕಿ ಬೆಳಿಬೇಕು. ಹಾಗಾದ್ರೆ 300 ಎಕರೆನಲ್ಲಿ ಹೆಚ್ಚು ಕಮ್ಮಿ 30 ಎಕರೆ ಬೆಳೆಯುವಷ್ಟು ಇತ್ತು. ಹಿಂದಿನ ಕಾಲದಲ್ಲಿ ಏಲಕ್ಕಿಯನ್ನ ಕೆಜಿ ಲೆಕ್ಕದಲ್ಲಿ ಹೇಳ್ತಾ ಇರಲಿಲ್ಲ, ಮಣ ಲೆಕ್ಕದಲ್ಲಿ ಹೇಳ್ತಾ ಇದ್ರು. ಆವಾಗ ಒಂದು ಮಣ ಏಲಕ್ಕಿಗೆ ಹೆಚ್ಚು ಕಮ್ಮಿ ಇದ್ದಂತ ರೇಟ್ 30,000 ಇದ್ದಿರಬಹುದು. 40 ಮಣ ಏಲಕ್ಕಿಗೆ ಹೆಚ್ಚು ಕಮ್ಮಿ ಆಗಿನ ಕಾಲದಲ್ಲಿ 1-1.5 ಲಕ್ಷದಷ್ಟು ಏಲಕ್ಕಿಯನ್ನ ಬೆಳೀತಾ ಇದ್ರು. ನಾನು ಕೂಡ ಕಾಲೇಜಿಗೆ ರಜೆ ಇರುವಾಗ ಅವರ ಒಟ್ಟಿಗೆ ತೋಟಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಕೂಡ ಏಲಕ್ಕಿ ಕುಯ್ಯುವುದನ್ನ ಕಲ್ತುಕೊಂಡು ಕನ್ನಡ ಜಿಲ್ಲೆಯಿಂದ ಬರತಕ್ಕಂತ ಆಳುಗಳೊಟ್ಟಿಗೆ ಸೇರಿಕೊಂಡು ಅವರಿಂದ ಚೆನ್ನಾಗಿ ತುಳು ಭಾಷೆಯನ್ನು ಕಲ್ತುಕೊಂಡಿದ್ದೆ. ತುಂಬಾ ಒಳ್ಳೆಯ ಅನುಭವವನ್ನು ನಾನು ಪಡೆದುಕೊಂಡಿದ್ದೇನೆ. ನಮ್ಮ ವಿದ್ಯಾಭ್ಯಾಸದ ಒಟ್ಟಿಗೊಟ್ಟಿಗೆ ಕೃಷಿಯ ಒಂದು ಜೀವನವನ್ನು ಮಾಡುತ್ತಾ ಒಳ್ಳೆಯ ಒಂದು ಅನುಭವವನ್ನು ಮಾಡಿಕೊಂಡು ತಂದೆಯವರಂತೆ ನಾನು ಮುಂದುವರಿತಾ ಇದ್ದೇನೆ. ನೆನಪು ಮಾಡಿಕೊಳ್ತಾ ಇದ್ರಿ, ಕಾಲೇಜಿನಲ್ಲಿ ಕ್ರೀಡಾ ಚಟುವಟಿಕೆಗಳಲ್ಲೂ ಭಾಗವಹಿಸ್ತಾ ಇದ್ದೆ, ಆಮೇಲೆ ಒಂಥರ ಆಸಕ್ತಿಯಿಂದ ಓದ್ತಾ ಇದ್ದೆ. ಆಗ BSC ಪಾಸ್ ಆಗಿದ್ದು ನಾನೊಬ್ಬನೇ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ. MSc ಮಾಡಿದ್ದು, ಆಮೇಲೆ KS ನಲ್ಲಿ ನೀವು ಉತ್ತೀರ್ಣನಾಗಿದ್ದು ಅಥವಾ KS ನಲ್ಲಿ ಆಯ್ಕೆಯಾಗಿ ಉಪನ್ಯಾಸಕರಾಗಿ ಬಂದಿದ್ದು, ಮಂಗಳೂರಿನಲ್ಲಿ ಕೆಲಸ ಮಾಡಿದ್ದು, ಇದೆಲ್ಲ ಒಂಥರ ರೋಚಕವಾದ ಅನುಭವಗಳು ಮತ್ತೆ ಒಂಥರ ಅವಿಸ್ಮರಣೀಯವಾದ ಸಂಗತಿಗಳೇ. ಆಗಿನ ಕಾಲಕ್ಕೆ ಚೆನ್ನಾಗಿ ಓದೋದೇ ಒಂದು ವಿಶೇಷವಾಗಿತ್ತು, ಮತ್ತು KS ನಲ್ಲಿ ಆಯ್ಕೆ ಆಗದೆ ಒಂಥರ ಅಪರೂಪದ ಸಂಗತಿ ಆಗ್ತಿತ್ತೇನೋ ಅಲ್ವಾ? ಹೌದು, ಖಂಡಿತವಾಗಿ ಆಗಿನ ಕಾಲದಲ್ಲಿ ನಾನು KS ಮಾಡತಕ್ಕಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕದಲ್ಲಿ 38,000 ಜನರು KS ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ಅದರಲ್ಲಿ ಕೊಡಗಿನಲ್ಲಿ ನಾನು ಒಬ್ಬನೇ ಆ ಬ್ಯಾಚಿನಲ್ಲಿ ಪಾಸ್ ಆದವನು. ಅದಕ್ಕೋಸ್ಕರ ನನಗೆ ತುಂಬಾ ಹೆಮ್ಮೆ ಇದೆ. ಹಾಗೇನೆ ನಾನು ನನ್ನ ಇಲಾಖೆಗೆ ನೌಕರಿಗೆ ಸೇರಿದ ಮೇಲೆ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಅತ್ಯುನ್ನತ ಪದವಿಗೆ ತಲುಪಿ ನಾನು ಈಗ ರಿಟೈರ್ಡ್ ಆಗಿ ಉತ್ತಮವಾದಂತ ರೈತನಾಗಿ ಕೆಲಸವನ್ನು ಮುಂದುವರಿಸ್ತಾ ಇದ್ದೇನೆ. KS ಆಯ್ಕೆ ಹೇಗಿತ್ತಾಗ? ಲಿಖಿತವಾಗಿ ಪರೀಕ್ಷೆ ಬರೀಬೇಕಾಗಿತ್ತ, ನೇರ ಸಂದರ್ಶನ ಇತ್ತ, ಹೇಗೆ? ಖಂಡಿತವಾಗಿ ಎರಡೂ ಇತ್ತು. ಲಿಖಿತವಾಗಿ ಪರೀಕ್ಷೆಗಳಿತ್ತು, ಸಬ್ಜೆಕ್ಟ್ಗಳೆಲ್ಲ ಯಾವ ರೀತಿ ಇದೆ ಹಾಗೇನೆ. ನಾವು ಕಲಿತ ಜನರಲ್ ಇಂಗ್ಲಿಷ್ ಇರುತ್ತಿತ್ತು, ಕನ್ನಡವೂ ಇರುತ್ತಿತ್ತು, ಮತ್ತೆ ಸೈನ್ಸ್ ಇರುತ್ತಿತ್ತು, ಮತ್ತೆ ಜನರಲ್ ನಾಲೆಜ್ ತುಂಬಾ ಇರ್ತಿತ್ತು. ಹೇಗೆ ಎಲ್ಲದರಲ್ಲಿ ನಾವು ಉತ್ತೀರ್ಣರಾಗಬೇಕಾದ್ರೆ ತುಂಬಾ ಶ್ರಮ ವಹಿಸಿ ಓದಬೇಕಾಗಿದೆ. ಹಾಗೆ ಓದಿ ಅದಕ್ಕೋಸ್ಕರ ಸ್ಪೆಷಲ್ ಕೋಚಿಂಗ್ ನಾನು ಬೆಂಗಳೂರಲ್ಲಿ ಮಾಡಿ ಪಾಸ್ ಆಗಿದ್ದೇನೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದರೆ ಬೇರೆ ಬೇರೆ ಜನರ ಜೀವನ ಕ್ರಮಗಳನ್ನು, ಪರಿಸರವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಅದೊಂದು ರೀತಿಯ ಮರೆಯಲಾಗದ ಸಂಗತಿ. ಒಂದೊಂದು ಜಿಲ್ಲೆಯ ವಾತಾವರಣ, ಅಲ್ಲಿಯ ಜನಜೀವನದ ವಿಚಾರಗಳು ಎಷ್ಟೋ ಸಾರಿ ನಮಗೂ ಸ್ಫೂರ್ತಿದಾಯಕವಾಗ್ತವೆ. ಕೃಷಿ ವೃತ್ತಿಗೆ ಬಂದ ಮೇಲೆ ನೀವು ನಿವೃತ್ತಿಯಾಗಿ ಈಗ ಕಾಫಿ ತೋಟದ ನಿರ್ವಹಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಹಿಂದಿನಿಂದಲೂ ಕೃಷಿಯನ್ನ ನೋಡ್ಕೊಂಡು ಬಂದಿದ್ದೀರಿ. ಖಾಲಿ ಇದ್ದ ಜಾಗಗಳನ್ನ ಈಗ ಸುಂದರಗೊಳಿಸಿಕೊಂಡಿದ್ದೀರಿ. ಅದರಲ್ಲಿ ನಿಮ್ಮ ಪತ್ನಿಯ ಪಾತ್ರವೂ ಇದೆ, ಅದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದಾ ನೋಡಿ? ಖಂಡಿತವಾಗಿಯೂ. ನಾನು ಸರ್ಕಾರಿ ನೌಕರಿಯಲ್ಲಿ ಇರುವಾಗ ನಮ್ಮ ಇಡೀ ಕರ್ನಾಟಕದಲ್ಲಿ ಸಾಧಾರಣವಾಗಿ ಹೆಚ್ಚಿನ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ. ಕೊಡಗಿನಲ್ಲಿ ಕಾಫಿಯಲ್ಲಿ ಕೆಲಸ ಮಾಡಿದ್ದೇನೆ, ಶಿವಮೊಗ್ಗದಲ್ಲಿ ಡೈರಿಯಲ್ಲಿ ಕೆಲಸ ಮಾಡಿದ್ದೇನೆ, ಮತ್ತೆ ಬೆಳಗಾವಿ ಜಿಲ್ಲೆ, ಬೀದರ್ ಜಿಲ್ಲೆ, ಮಂಡ್ಯ ಜಿಲ್ಲೆ ಎಲ್ಲಲ್ಲಿಯೂ ದೊಡ್ಡ ದೊಡ್ಡ ಸಕ್ಕರೆ ಕಾರ್ಖಾನೆಗಳಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಕೆಲಸವನ್ನು ಮಾಡಿದ್ದೇನೆ. ನಾನು ಬರೇ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತ ಹೇಳಿಕೊಂಡು ಕಾರಲ್ಲಿ ತಿರುಗಿಕೊಂಡು ಕೂತಿರತಕ್ಕಂಥ ಮನುಷ್ಯನಲ್ಲ. ನನಗೆ ಅಗ್ರಿಕಲ್ಚರ್ ವಿಷಯ ತುಂಬಾ ಖುಷಿ ಇರುವುದರಿಂದ ನಾನು ಪ್ರತಿಯೊಂದು ಹಳ್ಳಿಗೂ ಸಹ ಹೋಗಿ ಪ್ರತಿಯೊಬ್ಬ ರೈತರೊಟ್ಟಿಗೆ ಒಡನಾಡಿ ಕಬ್ಬು ಹೇಗೆ ಬೆಳೆಸುವುದು, ಸಕ್ಕರೆಯನ್ನು ಹೇಗೆ ಬೇರ್ಪಡಿಸುವುದು, ಯಾವ ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಎಂಬತಕ್ಕಂಥ ವಿಷಯವನ್ನು ಕೂಡ ತಿಳ್ಕೊಂಡು ತನ್ನಿಂದ ಯಾವುದು ಅವರಿಗೆ ತಿಳಿಸಬೇಕಾಗ್ತದೆ ಅದನ್ನು ಕೂಡ ತಿಳಿಸಿ ತುಂಬಾ ಉತ್ತಮವಾಗಿ ಅನುಭವವನ್ನು ಪಡ್ಕೊಂಡಿದ್ದೇನೆ. ಒಳ್ಳೆ ಕೆಲಸ ಮಾಡಿದ್ರೆ ಒಂಥರ ಆನಂದದಾಯಕವಾದ ಜೀವನ ಅನಿಸುತ್ತೆ, ಮತ್ತೆ ಅದು ಬಹಳ ದಿನ ನೆನಪಿನಲ್ಲಿ ಉಳಿತತೆ. ನಿಜ, ಅದನ್ನು ಎಷ್ಟೋ ಜನ ಆಗಿಂದಾಗೆ ಹಂಚಿಕೊಳ್ತಾರೆ ಆಸಕ್ತರು ಸಿಕ್ಕಾಗ. ಮರಿಲಿಕ್ಕೆ ಆಗದ ಸಂಗತಿನೇ ಅದು. ನಿಮ್ಮ ಶ್ರೀಮತಿಯವರನ್ನ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ಲಿಕ್ಕೆ ಹೋದಾಗ ಅಥವಾ ವರ್ಗಾವಣೆ ಆದಾಗ, ಜವಾಬ್ದಾರಿಗಳು ಬೇರೆ ಬೇರೆ ಬಂದಾಗ ಕರ್ಕೊಂಡು ಹೋಗ್ತಾ ಇದ್ರೆ, ಅಥವಾ ನೀವೊಬ್ಬರೇ ಅಲ್ಲಿದ್ಕೊಂಡು ನಿಮ್ಮ ಮನೆಯವರನ್ನ ಈ ಕಡೆ ತೋಟದ ಅಭಿವೃದ್ಧಿಗೆ ಬಿಡ್ತಾ ಇದ್ರೆ, ಹೇಗೆ? ಖಂಡಿತವಾಗಿ ಶುರುವಿನಲ್ಲಿ ಮದುವೆಯಾದಂತಹ ಸಂದರ್ಭದಲ್ಲಿ 1973 ಇಸವಿಯಲ್ಲಿ ನನಗೆ ಫಸ್ಟ್ ಪೋಸ್ಟಿಂಗ್ಸ್ ಬಳ್ಳಾರಿಗೆ ಕೊಟ್ಟಿದ್ರು. ಬಳ್ಳಾರಿಯಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅಲ್ಲಿ ಕೆಲಸ ಮಾಡ್ತಾ ನಾನು ಅವರನ್ನು ಕರ್ಕೊಂಡು ಹೋಗಿದ್ದೆ. ಅವರು ನನ್ನೊಡನೆ 2 ವರ್ಷ ಇದ್ರು. ಮತ್ತೆ ಅವರು ಗರ್ಭಿಣಿ ಆಗದ ಮೇಲೆ ಮಕ್ಕಳಾಗುವಂತ ಸಂದರ್ಭದಲ್ಲಿ ಅವರು ತಮ್ಮ ತಂದೆ ತಾಯಿ ಮನೆಗೆ ಕೊಡಗಿಗೆ ಬಂದ್ರು. ಅಂತ ಸಂದರ್ಭದಲ್ಲಿ ನಾನು ಒಬ್ಬನೇ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮುಂದೆ ನಾನು ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿ ಪ್ರಮೋಷನ್ ಆಗುವಂತ ಸಂದರ್ಭದಲ್ಲೂ ಅವರು ಕೆಲವು ಸಮಯ ಮಾತ್ರ ನನ್ನೊಟ್ಟಿಗೆ ಬರ್ತಾ ಇದ್ರು. ಇನ್ನುಳಿದ ಸಮಯದಲ್ಲಿ ನಮ್ಮ ಕಾಫಿ ತೋಟವನ್ನ ನಿರ್ವಹಣೆ ಮಾಡತಕ್ಕಂತ ಪ್ರತಿಯೊಂದು ವ್ಯವಸಾಯವನ್ನ ಮೇಲುಸ್ತುವಾರಿ ಮಾಡಿಕೊಂಡು ಉತ್ತಮವಾದಂತ ಕೆಲಸವನ್ನ ಅವರು ಮಾಡ್ತಾ ಇದ್ರು. ಈಗ ಇರತಕ್ಕಂತ ಕಾಫಿ ತೋಟವೇ ಆಗಲಿ ಅಥವಾ ಯಾವುದೇ ಒಂದು ಆಸ್ತಿ ಪಾಸ್ತಿ ಆಗಲಿ ಎಲ್ಲ ಅವರ ಜವಾಬ್ದಾರಿಯಲ್ಲಿ ಅವರು ನಿರ್ವಹಿಸಿಕೊಂಡು ಬಂದಿದ್ದಾರೆ. ಈಗ ನಾನು ರಿಟೈರ್ಡ್ ಆದ್ಮೇಲೆ ನಾವು ಇಬ್ಬರು ಸೇರಿ ಇಂದು ಕೂಡ ಒಟ್ಟಿಗೆ ಪ್ರತಿ ತೋಟಕ್ಕೆ ಹೋಗ್ತೇವೆ. ನನಗೆ ಚಾರಮನೆಯಲ್ಲಿ ಕೂಡ ತೋಟ ಇದೆ, ಮಡಿಕೇರಿಯಲ್ಲಿಯೂ ತೋಟ ಇದೆ. ನಾನೇ ಸ್ವಂತವಾಗಿ ನನ್ನ ಡ್ರೈವರ್ನ ಇರಿಸಿಕೊಂಡಿದ್ದೇನೆ. ಆದ್ರೂ ನಾನು ಕಾರು ಮತ್ತೆ ಜೀಪು ನಾನೇ ಓಡಿಸ್ತಾ ಇದ್ದೇನೆ. ಅದರ ಒಳಗುಟ್ಟೇನೆಂದ್ರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀರಿ, ಎಷ್ಟು ಓಡಾಡ್ತೀರಿ, ನಿಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈಗ 82 ವಯಸ್ಸು ನಡೀತಾ ಇದೆ. ಆದರೂ ನಾನು ನನ್ನ ಎಲ್ಲಾ ಕೆಲಸಗಳನ್ನು ಉತ್ತಮವಾಗಿ ಮಾಡ್ತಾ ಇದ್ದೇನೆ. ನೆನಪು ಮಾಡಿಕೊಂಡ್ರಿ, ತಮಗೆ 82, ಮೇಡಮ್ಗೆ ಎಷ್ಟು ವಯಸ್ಸು? ಮೇಡಮ್ಗೆ 68 ವರ್ಷ ನಡೀತಾ ಇದೆ. ಅವರು ಅಷ್ಟೇ ಬಹಳ ಉತ್ತಮವಾಗಿ ಓಡಾಟವನ್ನು ಮಾಡಿಕೊಂಡು ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಅನುಭವವನ್ನ ಅವರು ತಿಳ್ಕೊಂಡಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ವಯಸ್ಸಾದ್ರೆ ಮನಸ್ಸಿಗೆ ಬೇಸರ ಮಾಡ್ಕೋಬಾರದು, ಮನಸ್ಸು ಕುಗ್ಗಬಾರದು ಅನ್ನೋದಕ್ಕೆ ನೀವಿಬ್ರು ಒಳ್ಳೆ ಉದಾಹರಣೆ ಆಗ್ತೀರಿ. ಎಷ್ಟೋ ಜನ 55-60 ಆಯ್ತಂದ್ರೆ ಸುಸ್ತಾಗ್ತದೆ ಸಮಸ್ಯೆ ಅಂತ ಅನ್ಕೊಂಡು ನಿಧಾನಕ್ಕೆ ಕೈ ಬಿಟ್ಬಿಡ್ತಾರೆ. ಇನ್ನು 70-75 ಆದ್ಮೇಲೆ ಅಂತೂ ಓಡಾಡದೆ ಕಡಿಮೆ ಮಾಡ್ಕೊಂಡ್ಬಿಡ್ತಾರೆ. ನಿಮ್ಮ ಲವಲವಿಕೆ, ನಿಮ್ಮ ಚೈತನ್ಯವನ್ನು ನೋಡಿ ನಮಗೂ ಸಂತೋಷ ಆಯ್ತು. ಈಗಲೂ ಆಸಕ್ತಿಯಿಂದ ತೋಟದ ನಿರ್ವಹಣೆಯಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಿ, ತೋಟವನ್ನು ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀರಿ, ನಿಭಾಯಿಸ್ತಿದ್ದೀರಿ. ಆರೋಗ್ಯದ ಗುಟ್ಟನ್ನ ಈ ಸಂದರ್ಭದಲ್ಲಿ ಹೇಳ್ಬೋದಾ? ಒಂದು, ಯಾವಾಗ್ಲೂ ಚಟುವಟಿಕೆಯಿಂದ ಇರೋದು. ಇನ್ನು ಏನೇನು ತಿನ್ಬೇಕು, ಏನೇನು ತಿನ್ಬಾರದು ಅನ್ನೋದನ್ನು ಬಹಳ ಮುಖ್ಯವಾದ ಸಂಗತಿ ಆಗ್ತದೆ. ಮತ್ತೆ ಏನೇನ್ ಮಾಡಬೇಕು, ಏನೇನ್ ಮಾಡಬಾರದು, ಏನೇನು ಚಿಂತನೆಗಳಿರಬೇಕು, ಇವು ಸಹ ನಮ್ಮ ಆರೋಗ್ಯವನ್ನ ಕಾಪಾಡುತ್ತವೆ, ಇಲ್ಲ ಹದಿಗೆಡಿಸ್ತವೆ. ಏನಂತೀರಿ? ಖಂಡಿತವಾಗಿಯೂ, ನಾನು ಕೊಡಗಿನಲ್ಲಿ ಹುಟ್ಟಿ ಕೊಡವನಾಗಿ ನಮ್ಮ ಆಚಾರ ವಿಚಾರಗಳನ್ನ ತುಂಬಾ ಉತ್ತಮವಾಗಿ ನಡೆಸಿಕೊಳ್ತಾ ಹೋಗ್ತಾ ಇದ್ದೇನೆ. ಪ್ರತಿಯೊಂದು ಬಾಬಿನಲ್ಲಿಯೂ ಶಿಸ್ತನ್ನು ಪಾಲಿಸಿಕೊಂಡು ಹೋಗ್ತಾ ಇದ್ದೇನೆ. ಊಟದಲ್ಲಿ ಆಗಲಿ, ಕೂರುವುದರಲ್ಲಾಗಲಿ, ಹೋಗುವುದರಾಗಲಿ, ಮಾತಾಡುವುದರಲ್ಲಾಗಲಿ, ಎಲ್ಲದರಲ್ಲೂ ಒಂಥರದ ಶಿಸ್ತನ್ನು ಪಾಲಿಸಿಕೊಂಡು ಬರಲೇಬೇಕಾಗುತ್ತದೆ. ನಾನು ಸಿಗರೇಟ್ ಸೇದುವುದಿಲ್ಲ, ಮತ್ತೆ ಮದ್ಯಪಾನ ಮಾಡುವುದಿಲ್ಲ, ಒಳ್ಳೆ ಉತ್ತಮವಾದಂತಹ ಆಹಾರವನ್ನು ಸೇವಿಸ್ತೇನೆ. ಉತ್ತಮವಾದ ಆಹಾರ ಎಂದರೆ ಮಾಂಸಾಹಾರವು ಹಿತಮಿತವಾಗಿ ಮಾಡುತ್ತೇನೆ, ಹೆಚ್ಚು ಮೀನನ್ನು ತಿಂತೇನೆ. ಹಾಗೆ ನನ್ನ ಆರೋಗ್ಯದ ಗುಟ್ಟು ನಾನು ತೆಗೆದುಕೊಳ್ಳತಕ್ಕಂಥ ಹಿತಮಿತ ಊಟದ ಮೇಲೆ ಅವಲಂಬಿಸಿ ಇದೆ. ಹಾಗೂ ನಾನು 82 ವರ್ಷದಲ್ಲಿ ಪೇಪರ್ನ ಕನ್ನಡಿ ಹಾಕದೆ ಓದತಕ್ಕಂಥ ಉತ್ತಮ ರೀತಿಯಲ್ಲಿ ನನ್ನ ಬೆಳವಣಿಗೆಯನ್ನು ಮಾಡಿಕೊಂಡಿದ್ದೇನೆ. ಈಗಲೂ ವ್ಯಾಯಾಮವನ್ನು ಮಾಡ್ತೇನೆ. ಪ್ರತಿ ದಿವಸ 1 ಗಂಟೆ ವಾಕಿಂಗ್ಗೆ ಸೀಮಿತವಾಗಿ ಇಟ್ಟುಕೊಂಡಿದ್ದೇವೆ ನಾವಿಬ್ಬರು ಅಷ್ಟೇ. ಬೆಳಿಗ್ಗೆ 4 ಗಂಟೆಗೆ ಇಂದು ಕೂಡ ನಾವು ಹೇಳ್ತೇವೆ, 5 ಗಂಟೆವರೆಗೆ ಯೋಗ ಹಾಗೂ ವ್ಯಾಯಾಮವನ್ನು ಮಾಡ್ತೇವೆ. ನಂತರ 5-6 ಗಂಟೆವರೆಗೆ 1 ಗಂಟೆ ನಾವು ವಾಕಿಂಗ್ ಹೋಗ್ತೇವೆ. ಹೀಗೆ ಉತ್ತಮವಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳತಕ್ಕಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಕೊಂಡು ಚೆನ್ನಾಗಿ ಮುಂದುವರಿತಾ ಇದ್ದೇವೆ. ಯೋಗಾಸನ ಮತ್ತು ವ್ಯಾಯಾಮ ಅಲ್ಲದಲ್ಲೇ ತೋಟದಲ್ಲಿ ಸುತ್ತಾಡೋದು, ತೋಟದ ಕೆಲಸಗಳನ್ನ ನಿರ್ವಹಿಸೋದು ಅದಕ್ಕಿಂತ ಇನ್ನೂ ಅನುಕೂಲಕರ ಅನ್ನೋ ರೀತಿಯಲ್ಲಿ ನಿಮ್ಮಂತವ್ರು ಮಾತಾಡಿದ್ದೆ. ಏನಂತೀರಿ? ಈಗ ಬೆಳಗ್ಗಿಂದ ಸಾಯಂಕಾಲ ತನಕ ಕಾರ್ಮಿಕರನ್ನ ನೋಡ್ಕೊಳ್ಳೋದು, ಕಾರ್ಮಿಕರಿಗೆ ಕೆಲಸಗಳನ್ನ ಹೇಳೋದು, ತೋಟ ಸುತ್ತಾಡೋದು, ಕೆಲಸಗಳನ್ನ ನಿರ್ವಹಿಸೋದು, ಇದೆಲ್ಲ ಖಂಡಿತವಾಗಿಯೂ. ಈಗಲೂ ಅಷ್ಟೇ, ನಾವು ಚಾರಮಾನೆ ತೋಟಕ್ಕೆ ಹೋಗಬೇಕಂದ್ರೆ ಯಾವಾಗಲೂ 7:30 ಗಂಟೆಗೆ ಮನೆಯಿಂದ ಹೊರಡ್ತೇನೆ. 7:30 ಹೊರಟ್ರೆ 1 ಗಂಟೆ ಹೊತ್ತಿನಲ್ಲಿ ನಾನು ಚಾರಮನೆ ತೋಟಕ್ಕೆ ತಲುಪಿ ಎಲ್ಲರೂ ಇನ್ನೂ ಬಂದಿರೋದಿಲ್ಲ, ನಾನು ತೋಟದಲ್ಲಿ ಹೋಗಿ ಆಳುಗಳನ್ನು ಕರ್ಕೊಂಡು ಕೆಲಸವನ್ನು ಮಾಡಿಸ್ತೇನೆ. ಸಾಯಂಕಾಲ 4 ಗಂಟೆಗೆ ಆಳುಗಳನ್ನು ಬಿಟ್ಟ ಮೇಲೆ 5 ಗಂಟೆ ಹೊತ್ತಿಗೆ ನಾನು ಖುದ್ದಾಗಿ ನನ್ನ ಡ್ರೈವರ್ ಅನ್ನು ಕರ್ಕೊಂಡು ಕೆಲವೊಮ್ಮೆ ನಾನೇ ಡ್ರೈವ್ ಮಾಡಿಕೊಂಡು ಮಡಿಕೇರಿಗೆ ಬಂದು ಇಲ್ಲಿ ನನ್ನ ಕೃಷಿ ಜೀವನವನ್ನ ಮುಂದುವರೆಸ್ತಾ ಹೋಗ್ತಾ ಇದ್ದೇನೆ. ಇದರಿಂದ ನಮ್ಮ ಆರೋಗ್ಯವು ತುಂಬಾ ಉತ್ತಮವಾಗಿರುತ್ತೆ, ಎಲ್ಲಾ ವಿಚಾರಗಳಲ್ಲಿ ಅದು ತುಂಬಾ ಒಳ್ಳೆಯದಾಗುತ್ತೆ ಎಂಬುದನ್ನ ನಿಮಗೆ ತಿಳಿಸಿಕೊಡ್ಲಿಕ್ಕೆ ನನಗೆ ಸಂತೋಷವಾಗ್ತದೆ. ವಯಸ್ಸಾಯ್ತು ಅಂತ ಅನ್ಕೊಂಡು ನಾವು ನಮ್ಮ ಚಟುವಟಿಕೆಗಳನ್ನ ಕುಂಠಿತಗೊಳಿಸಿಕೊಳ್ಬಾರದು, ಹಾಗೆ ಕೃಷಿಯಿಂದ ದೂರ ಆಗಬಾರದು. ಕೃಷಿಯಲ್ಲಿ ಸಂಪೂರ್ಣವಾಗಿ ಶ್ರಮದ ಕೆಲಸ ಮಾಡಬೇಕು ಅಂತೇನಿಲ್ಲ. ನಮ್ಮ ನಮ್ಮ ಇತಿಮಿತಿಗಳನ್ನ ನೋಡಿಕೊಂಡು ಕೆಲಸಗಳನ್ನ ಮಾಡಿಸಬಹುದು, ನಿರ್ವಹಿಸಬಹುದು. ಹಾಗೆ ಬೇರೆ ಬೇರೆ ದೃಷ್ಟಿಯಲ್ಲಿ ತೋಟವನ್ನ ಗಮನಿಸ್ಕೊಂತ ಹೋದ್ರೆ ಅದೊಂಥರ ಆನಂದದಾಯಕವಾದ ಸಂಗತಿ ಆಗ್ತದೆ. ಹೇಳ್ತಾ ಇದ್ರಿ, ಜೇನು ಸಾಕ್ತಾ ಇದ್ವಿ, ಜೇನು ಪೆಟ್ಟಿಗೆಗಳನ್ನ ಇಟ್ಕೊಳ್ತಾ ಇದ್ವಿ ನಮ್ಮ ತಂದೆಯವರ ಕಾಲದಿಂದ, ಈಗಲೂ ಇದಾವೆ ಅಂತ ಅನ್ಕೊಂಡು, ಹಾಗೆ ಕಿತ್ತಳೆ ಚೆನ್ನಾಗಿ ಬೆಳೀತಾ ಇದ್ವಿ ಅನ್ಕೊಂಡು, ಅದನ್ನೆಲ್ಲ ನೆನಪು ಮಾಡ್ಕೊಳ್ಬಹುದಾ? ಖಂಡಿತವಾಗಿ, ಹುಡುಗನಾಗಿರುವಾಗಲೇ ಜೇನು ಪೆಟ್ಟಿಗೆ ಇಡುವುದು. ಆಗ ಜೇನು ಪೆಟ್ಟಿಗೆ ಬರುವುದಕ್ಕೆ ಮುಂಚೆ ಮಡಿಕೆ ಇರ್ತಾ ಇತ್ತು. ಮಡಿಕೆಯಲ್ಲಿ ಜೇನು ಅಂದ್ರೆ ಆವಾಗ ಪೆಟ್ಟಿಗೆ ಜೇನಿಗಿಂತ ಉತ್ತಮವಾದಂತಹ ಜೇನು ಸಿಗ್ತಾ ಇತ್ತು. ಬರಬರುತ್ತಾ ಮಡಿಕೆ ಜೇನು ಕಡಿಮೆ ಆಗ್ತಾ ಬರುವಾಗ ಪೆಟ್ಟಿಗೆಯನ್ನು ಇಡತಕ್ಕಂತ ಅಭ್ಯಾಸ ಶುರುವಾಯಿತು. ನನ್ನಲ್ಲಿ ಇಂದು ಕೂಡ ಒಂದು 20-22 ಪೆಟ್ಟಿಗೆ ಇದೆ. ಎಲ್ಲ ಫುಲ್ ಆಗಿ ಇಲ್ಲ, ಕೆಲವೆಲ್ಲ ಹೋಗ್ಬಿಟ್ಟಿದೆ. ಈಗ ಒಂದು ಹೆಚ್ಚು ಕಡಿಮೆ 8 ಪೆಟ್ಟಿಗೆಯಷ್ಟು ಕೆಲಸ ಮಾಡ್ತಾ ಇದೆ. ನನಗಿರತಕ್ಕಂತ ಜೇನನ್ನ ನಾನೇ ತಯಾರು ಮಾಡ್ಕೊಳ್ತೇನೆ. ಚೆನ್ನಾಗಿ ಪೆಟ್ಟಿಗೆಗಳನ್ನು ಕೂಡ ಸಾಕಿಸಲು ಅಂತ ಪ್ರತಿಯೊಂದು ಕಾರ್ಬಾರು ನನಗೆ ಗೊತ್ತಿದೆ. ಜೇನು ತೆಗೆಯುವಂತ ಮಿಷನ್ ನನ್ನ ಹತ್ರ ಇದೆ, ಮತ್ತೆ ಕಡಿಯೋದು ಇದ್ರೆ ಅದಕ್ಕೆ ಹೊಗೆ ಹಾರಿಸತಕ್ಕಂತ ಬ್ಲೋವರ್ ಕೂಡ ನನ್ನ ಹತ್ರ ಇದೆ. ಪ್ರತಿಯೊಂದು ವಿಷಯದಲ್ಲಿ ತುಂಬಾ ಇಂಟ್ರೆಸ್ಟ್ ಆಗಿ ಕೆಲಸ ಮಾಡಿದ್ರೆ ಆಗುತ್ತೆ. ಹಾಗಾಗಿ ಜೇನು ಮನುಷ್ಯನಿಗೆ ಕೊಡತಕ್ಕಂತ ಬಹಳ ಒಂದು ಉತ್ತಮವಾದಂತ ಔಷಧಿ ಎಂದು ಹೇಳಬಹುದು. ನಾನು ತುಂಬಾ ಸಣ್ಣದರಿಂದಲೇ ಯಾವುದೇ ಒಂದು ರೊಟ್ಟಿ ಆಗಲಿ, ದೋಸೆ ಆಗಲಿ, ಅಥವಾ ಇಡ್ಲಿ ಆಗಲಿ, ಅಥವಾ ಗಂಗಳದ ಹಿಟ್ಟಾಗಲಿ, ಯಾವುದಕ್ಕೂ ಜೇನು ಮತ್ತು ತುಪ್ಪವನ್ನು ಉಪಯೋಗಿಸಿಕೊಂಡು ಬರ್ತಾ ಇದ್ದೇನೆ. ಇದು ಕೂಡ ನನ್ನ ಉತ್ತಮವಾದಂತಹ ಆರೋಗ್ಯದ ಒಂದು ಒಳಗುಟ್ಟು. ಅದನ್ನು ನಿಮಗೆ ಈ ಮೂಲಕ ತಿಳಿಸಲಿಕ್ಕೆ ತುಂಬಾ ಸಂತೋಷವಾಗ್ತದೆ. ಜೇನು ತುಪ್ಪ ಮತ್ತು ಹಸುವಿನ ತುಪ್ಪವನ್ನ ನೀವು ತಪ್ಪದೆ ದಿನಕ್ಕೆ 3 ಸಾರಿ ಬಳಸ್ತೀರಾ ಅಥವಾ ಒಂದೇ ಸಾರಿ, ಎರಡೇ ಸಾರಿ, ಹೀಗೆ ಹೇಗೆ? ಒಂದೇ ಸಲ ಬೆಳಿಗ್ಗೆ ಯಾವಾಗ ರೊಟ್ಟಿ ಅಥವಾ ದೋಸೆ ಅಥವಾ ಬಾಕಿ ಇರತಕ್ಕಂತ ಯಾವುದೇ ಒಂದು ಅಕ್ಕಿ ಪದಾರ್ಥ ಉಪಯೋಗ ಮಾಡುವಾಗ ಅದನ್ನು ಉಪಯೋಗ ಮಾಡ್ತೇನೆ. ಮತ್ತೆ ಸಮಯಾನ ಸಂದರ್ಭದಲ್ಲಿ ಒಂದೊಂದು ಸಲ ಸಾಯಂಕಾಲವೂ ತಗೊಳ್ಳೋದು ಇದೆ. ಈಗ ಕಿತ್ತಳೆ ನಿಮ್ಮ ತೋಟದಲ್ಲಿ ಎಷ್ಟಿದೆ, ಈ ಹಿಂದೆ ಎಷ್ಟಿತ್ತು? ನಾವು ಮಡಿಕೇರಿ ಒಂದ ತೋಟದಲ್ಲೇ ನಾನು ಹೆಚ್ಚು ಕಮ್ಮಿ 1/2 ಲೋಡಿನಷ್ಟು ಕಿತ್ತಳೆಯನ್ನ ಬೆಳೆಸಿ ಮಾರ್ತಾ ಇದ್ದೆ. ಹಾಗೇನೆ ನನ್ನ ಚಾರಮಣೆ ತೋಟದಲ್ಲಿ 300 ಗಿಡಗಳನ್ನು ನೆಟ್ಟಿದ್ದೇನೆ. ಅದು ನಾನು ಚಟ್ಟಳ್ಳಿ ಫಾರ್ಮಿಂದ ತಂದು ನೆಟ್ಟದ್ದು. ತುಂಬಾ ಉತ್ತಮವಾಗಿ ಫಸಲನ್ನು ಕೊಡ್ತಾ ಇತ್ತು. ಈಗ ಬರಬರುತ್ತಾ ಅದಕ್ಕೆ ಒಂದರದ ಹಳದಿ ರೋಗ ಅಂತ ಬರ್ತದೆ. ಅದು ಬಂದ ಮೇಲೆ ಉತ್ತಮವಾಗಿ ಕಿತ್ತಳೆಗಳು ಬೆಳೆಯುತ್ತಾ ಇಲ್ಲ, ನಶಿಸಿ ಹೋಗುವಂತ ಸ್ಥಿತಿಗೆ ತಲುಪಿದೆ. ಆದರೂ ನಮ್ಮ ಖರ್ಚಿಗೋಸ್ಕರ ಇರತಕ್ಕಂತ ಕಿತ್ತಳೆಯು ನಮಗೆ ನಮ್ಮ ತೋಟದಿಂದ ಸಿಗುತ್ತದೆ. ಹಾಗಾಗಿ ಕಿತ್ತಳೆ ಬೆಳೆಸುವುದೆಂದ್ರೆ ಒಂದು ಹವ್ಯಾಸ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು ಅದನ್ನು ಮಾಡಿದರೆ ಖಂಡಿತವಾಗಿ ಆಗುತ್ತದೆ. ನಿಮ್ಮ ಅನುಭವದ ಪ್ರಕಾರ ಮತ್ತೆ ಬಹಳ ಹತ್ತಿರದಿಂದ ನೋಡಿರುವ ಒಂದು ಸಂಗತಿಯನ್ನ ಗಮನದಲ್ಲಿಟ್ಟುಕೊಂಡು ಒಟ್ಟಾರೆ ಕೃಷಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮ ಯುವಕರಿಗೆ, ನಾಗರಿಕರಿಗೆ? ಕೃಷಿ ಪ್ರಧಾನವಾದ ನಮ್ಮ ದೇಶದಲ್ಲಿ ಕೃಷಿಯಿಂದಲೇ ನಮ್ಮ ಬದುಕು ಅಂತ ಹೇಳತಕ್ಕಂಥದ್ದು ನಮ್ಮ ಕೊಡಗಿನಲ್ಲಿಯೂ ಆಗಲಿ ಎಲ್ಲಿಯೂ ಅಷ್ಟೇ, ಪ್ರತಿ ಒಂದು ಸ್ಥಳದಲ್ಲಿ ಕೃಷಿಕನಿಗೆ ಇರತಕ್ಕಂತ ಒಂದು ತೃಪ್ತಿ ಜೀವನದಲ್ಲಿ ಬೇರೆ ಯಾವ ವೃತ್ತಿಯಲ್ಲಿಯೂ ಸಿಗಲಾರದು. ಅದು ನನ್ನ ಪ್ರತ್ಯಕ್ಷವಾದಂತಹ ಅನುಭವ. ನಾನು ಮಾಡಿರತಕ್ಕಂತ ಕೆಲಸ ನನಗೆ ಅಷ್ಟು ಖುಷಿ ಕೊಡ್ತದೆ. ಬೆಳಿಗ್ಗೆ ಎದ್ದ ಕೂಡಲೇ ನೀವು ಬೆಳೆಸಿರತಕ್ಕಂತ ಕಾಫಿಯೇ ಆಗಲಿ, ಏಲಕ್ಕಿ ಆಗಲಿ, ಬಾಳೆಯೇ ಆಗಲಿ, ಅದರ ಹೋಗಿ ನೋಡ್ತಾ ಬರೋದು, ಅದರ ಬೆಳವಣಿಗೆಯನ್ನು ಗಮನಿಸ್ತಾ ಇರೋದು ತುಂಬಾ ಆನಂದದಾಯಕವಾದಂತ ಕೆಲಸ. ಸಂತೋಷ ಆಯ್ತು ಜಿಮ್ಮಿ ಮಾದಯ್ಯನವರೇ. ನಿಮ್ಮ ಬಾಲ್ಯದ ದಿನಗಳನ್ನ ನೆನಪು ಮಾಡಿಕೊಳ್ತಾ ನಿಮ್ಮ ವ್ಯಾಸಂಗ, ನಿಮ್ಮ ಸರ್ಕಾರಿ ಸೇವೆ, ಹಾಗೆ ಕೃಷಿಗೆ ಬಂದಿದ್ದು, ಕೃಷಿಯಲ್ಲಿ ತಾವು ತೊಡಗಿಸಿಕೊಂಡಿರೋದು, ನಿಮ್ಮ ಪತ್ನಿಯ ಸಹಭಾಗಿತ್ವ ಇತ್ಯಾದಿಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೆಳಗರೆ, ಇದುವರೆಗೆ ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಪಕ್ಕದಲ್ಲೇ ತೋಟ ಮಾಡಿಕೊಂಡು ಅರ್ಥಪೂರ್ಣವಾಗಿ ತಮ್ಮ ಜೀವನವನ್ನು ರೂಪಿಸಿಕೊಂಡಿರುವ ಕಲ್ಲು ಮಾಡಂಡ ಜಿಮ್ಮಿ ಮಾದಯ್ಯ ಅವರ ಜೀವನ ಮತ್ತು ಕೃಷಿ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ನಿಮಗಾಗಿ 9686283394 9686283394. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಕೇಳುವರೆ, ಈಗ ಒಂದು ಕೃಷಿ ಗೀತೆ, ರಚನೆ ಡಾಕ್ಟರ್ ವಿಜಯ್ ಅಂಗಡಿ, ಹಾಡಿದ್ದಾರೆ ಕಡ್ಲೇರ ತುಳಸಿಮೋಹನ್. ಕೇಳಿರಿ ಕೇಳಿರಿ ಕೃಷಿಕರೇ, ನೀವು ಸಿರಿಧಾನ್ಯ ಕುರಿತ ವಿಚಾರಗಳನ್ನು, ಕಮ್ಮಿ ಮಳೆಯಲ್ಲಿ ಬೆಳೆಯುವ ಇವು ನೆಚ್ಚಿನ ಸತ್ವಾಂಶ ಸಾರಗಳಿವು. ಕೇಳಿರಿ ಕೇಳಿರಿ ಕೃಷಿಕರೆ ನೀವು, ತುರಿಧಾನ್ಯ ಕುರಿತ ವಿಚಾರಗಳನ್ನು ಕಮ್ಮಿ ಮಳೆಯಲ್ಲಿ ಬೆಳೆಯುವಿಯೋ. ನೆಚ್ಚಿನ ಸತ್ವಾಂಶ ಸಾರಗಳಿವು, ಕಮ್ಮಿ ಮಳೆಯಲ್ಲಿ ಬೆಳೆಯುವಿಯೋ. ನೆಚ್ಚಿನ ಸತ್ವಾಂಶ ಸಾರಗಳಿವು, ನೆಚ್ಚಿನ ಸತ್ವಾಂಶ ಸಾರಗಳಿವು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 16,000 ರಿಂದ 16,400 ರೂಪಾಯಿ, ಅರಬಿಕಾ ಚೆರಿ 9,100 ರಿಂದ 9,400 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 9,700 ರಿಂದ 10,000 ರೂಪಾಯಿ, ರೋಬಸ್ಟಾ ಚೆರಿ 4,650 ರಿಂದ 4,800 ರೂಪಾಯಿ. ಅಡಿಕೆ ಧಾರಣೆ. 1 ಕ್ವಿಂಟಾಲ್ಗೆ ಹಳೆ ಅಡಿಕೆ 50,000 ರಿಂದ 56,000 ರೂಪಾಯಿ, ಹೊಸ ಅಡಿಕೆ 40,000 ರಿಂದ 47,500 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 47,000 ರೂಪಾಯಿಯಿಂದ 47,500 ರೂಪಾಯಿ, ಏಲಕ್ಕಿ ಕೆಜಿಯೊಂದಕ್ಕೆ 450 ರೂಪಾಯಿಯಿಂದ 650 ರೂಪಾಯಿ, ಶುಂಠಿ ಧಾರಣೆ ಕ್ವಿಂಟಾಲ್ಗೆ 1,700 ರಿಂದ 2,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಹಾಗೂ ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ರೀ ರೀ ರೀ ಬನ್ನಿ ಇಲ್ಲಿ, ಪೀಟರ್ ಇಂಗ್ಲೆಂಡ್ ನ ಆಫರ್ ಬಗ್ಗೆ ಕೇಳಿದ್ರ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ ನ ಬ್ಲೇಜರ್ ಸೂಟ್ಸ್ ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೀರಿ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿ ದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, ಎಪಿಜೆ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 0827429875, ಮೊಬೈಲ್ 9972218440 ಅಥವಾ 9448448744. ದಸರಾ ಹಬ್ಬದ ಸಂಭ್ರಮಕ್ಕೆ ವಿರಾಜಪೇಟೆಯ ಅಭಿಲಾಷ್ ನಲ್ಲಿ ಬಂಪರ್ ಕೊಡುಗೆಗಳು. 4 ಇಯರ್ಸ್ ವಾರಂಟಿ ಇರುವ ಇಂಪೆಕ್ಸ್ ಎಲ್ಇಡಿ ಮೇಲೆ ಅಪ್ ಟು 50% ಡಿಸ್ಕೌಂಟ್, ಟೈಟನ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಲ್ಯಾಕ್ಮೆ ಕಲರ್ ಕಾಸ್ಮೆಟಿಕ್ಸ್ ಮೇಲೆ ಅಪ್ ಟು 25% ಡಿಸ್ಕೌಂಟ್, ಹೀರೋ ಬೈಸಿಕಲ್ ಗಳ ಮೇಲೆ ಅಪ್ ಟು 25% ಡಿಸ್ಕೌಂಟ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ನಾಪಕ್ಲುವಿನಲ್ಲಿ ಮನೆ ಮಾತಾಗಿರುವ ಹೋಮ್ ವರ್ಲ್ಡ್ ನವೀಕರಣಗೊಂಡು ಕೊಡಗಿನಲ್ಲೇ ಅತಿ ದೊಡ್ಡ ಹೋಮ್ ಅಪ್ಲಯನ್ಸಸ್ ಹಾಗೂ ಫರ್ನಿಚರ್ ಮಳಿಗೆಯಾಗಿ ಶುಭಾರಂಭಗೊಂಡಿದೆ. ಶುಭಾರಂಭದ ಪ್ರಯುಕ್ತ 23,500 ರೂಪಾಯಿಯ ವುಡನ್ ಕಾರ್ನರ್ ಸೋಫಾ ಸೆಟ್ಗೆ 4,500 ರೂಪಾಯಿಯ ಟೀಪಾಯ್ ಫ್ರೀ, ಇನ್ನು ಹಲವು ಡಿಸ್ಕೌಂಟ್ಗಳು ಫರ್ನಿಚರ್ ಗಳ ಮೇಲೆ ನಿಮಗಾಗಿ. ಹೋಮ್ ವರ್ಲ್ಡ್, ಬೇತೂರೋಡ್, ನಾಪಕ್ಲು. ಶಿವಶಕ್ತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪೀಣ್ಯ ಬೆಂಗಳೂರು, ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಟ್ರೂ ಚಾಕೋ ಅಂಡ್ ನಟ್ಸ್ ಕೊಡಗಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ವಿವಿಧ ರೀತಿಯ ನಟ್ಸ್, ಸೀಡ್ಸ್, ಡ್ರೈ ಫ್ರೂಟ್ಸ್, ಮೌತ್ ಫ್ರೆಶ್ನರ್ಸ್, ಹೋಮ್ ಮೇಡ್ ಅಂಡ್ ಇಂಪೋರ್ಟೆಡ್ ಚಾಕ್ಲೇಟ್ಸ್ ನ ಅಮೋಘ ಮಳಿಗೆ ಟ್ರೂ ಚಾಕೋ ಅಂಡ್ ನಟ್ಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಇದೀಗ ಶುಭಾರಂಭಗೊಂಡಿದೆ. ಆರ್ಡರ್ ಮತ್ತು ಮಾಹಿತಿಗಾಗಿ ಸಂಪರ್ಕಿಸಿ 9035650833. ನಿಮ್ಮ ಮುದ್ದು ಕಂದಮ್ಮಗಳಿಗಾಗಿ ಬೇಕಾದ ಕಿಡ್ಸ್ ವೇರ್, ಟಾಯ್ಸ್, ಗಿಫ್ಟ್, ಬ್ಯಾಗ್, ಪರ್ಫ್ಯೂಮ್ಸ್, ಬೇಬಿ ಸೈಕಲ್ ಖರೀದಿಗಾಗಿ ಬನ್ನಿ ಕಿಡ್ಸ್ ಮ್ಯಾಜಿಕ್, ಡಿಎಚ್ಎಸ್ ಎನ್ಕ್ಲೇವ್, ವಿರಾಜಪೇಟೆ. ಸೆಪ್ಟೆಂಬರ್ 18ಕ್ಕೆ ಮರಣಪಟ್ಟ ಶಿರಂಗಳ್ಳಿ ಗ್ರಾಮ ಮೋರ್ಕಂಡ ಚಂಗಪ್ಪ ಐಂಡ ಪೊಣ್ಣು ಬೊಳ್ಳವ್ವ ಪೊನ್ನೆಕ್ಕಿ ಐಂಡ ಮಾದ ಕಾರ್ಯ ಇದೇ 29ಂಗ್ ಬ್ಯಾಳಾಚ ಪೊಲಕ 11 ಗಂಟೆಗೆ ಶಿರಂಗಳ್ಳಿ ಗ್ರಾಮತ್ತುಳ್ಳ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರೋಣ. ಮೋರ್ಕಂಡ ಚಂಗಪ್ಪ ಮಕ್ಕ ಮೈಮಕ್ಕ ಪಿಂಜ ಒಕ್ಕಕಾರ ಕಟ್ಟಂಡಿತು. ವಿರಾಜಪೇಟೆಯ ಡೆಂಟಲ್ ಕಾಲೇಜ್ ಹತ್ತಿರ ಶುಭಾರಂಭಗೊಂಡಿದೆ ಅಗ್ಲೋನೇಮಾ ಹೋಟೆಲ್ ಅಂಡ್ ರೆಸಾರ್ಟ್. ಅತ್ಯುತ್ತಮ ಟೇಸ್ಟ್ ನೊಂದಿಗೆ ಲಂಚ್ 12:30 to 3:30, ಡಿನ್ನರ್ 7 to 10. ರಿಸರ್ವ್ ಯೋರ್ ಟೇಬಲ್. ಕಾಲ್ 9480780802. ಬೆಳ್ಳೂರು ಗ್ರಾಮ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ನಮ್ಮ ಶುರುವಾಯ್ತು. ಅಕ್ಟೋಬರ್ 4 ನಡಪ. ದಿನೋದಿ ಬೈಟಾಪಕ 7 ಗಂಟೆಯಿಂದ ಫಲತರ ಪೂಜಾ ಕಾರ್ಯಕ್ರಮ ಕೂಳುದಾನ ಉಂಡು. ಭಕ್ತಾದಿಯಲ್ಲ ಬಂತದ ಅವಳ ಆಶ್ರದ ಪಡೆದು ದೇವಸ್ಥಾನದ ತಕ್ಕ ಮುಖ್ಯಸ್ಥಂಗ ಆಡಳಿತ ಮಂಡಳಿಕಾರ ಕಟ್ಟಂಡಿತು. ಟೇಕ್ ವುಡ್ ಫರ್ನಿಚರ್ ನಲ್ಲಿ ಎಕ್ಸ್ಚೇಂಜ್ ಮೇಳ. ನಿಮ್ಮ ಹಳೆ ಮರದ ಫರ್ನಿಚರ್ ಗಳನ್ನು ತನ್ನಿ, ಹೊಸ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಟೇಕ್ ವುಡ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರೆಕಾಡ್, ನಾಪೋಕ್ಲು. ಮಡಿಕೇರಿಯ ಪತ್ರಿಕಾ ಭವನದ ಹತ್ತಿರ ಶುಭಾರಂಭಗೊಂಡಿದೆ ಡಿ20 ಟೆಕ್. ವಿವಿಧ ಕಂಪನಿಯ ಕಂಪ್ಯೂಟರ್, ಲ್ಯಾಪ್ಟಾಪ್, ಟ್ಯಾಬ್ಸ್, ಪ್ರಿಂಟರ್, ಸಿಸಿ ಕ್ಯಾಮೆರಾ, ಯುಪಿಎಸ್, ಬ್ಯಾಟರೀಸ್ ಎಲ್ಲವೂ ಒಂದೇ ಕಡೆ ಅಪ್ ಟು 30% ಡಿಸ್ಕೌಂಟ್ ನೊಂದಿಗೆ. ಸಂಪರ್ಕಿಸಿ ಡಿ20 ಟೆಕ್, ಪತ್ರಿಕಾ ಭವನ ಬಳಿ, ಮಡಿಕೇರಿ. ಕೊಡಗಿನ ಹೆಸರಾಂತ ಎಲೆಕ್ಟ್ರಾನಿಕ್ಸ್ ಮಳಿಗೆ ಭಾರತೀಯ ರೇಡಿಯೋ ಹೌಸ್ ಶೀಘ್ರದಲ್ಲೇ ಗಣಪತಿ ಬೀದಿ ರಾವ್ ಆರ್ಕೇಡ್ ನಲ್ಲಿ ಶುಭಾರಂಭಗೊಳ್ಳಲಿದೆ. ನಮ್ಮೆಲ್ಲಾ ಗ್ರಾಹಕರಿಗೆ ಆತ್ಮೀಯ ಸ್ವಾಗತ. ಭಾರತೀಯ ರೇಡಿಯೋ ಹೌಸ್, ರಾವ್ ಆರ್ಕೇಡ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಫಂಕ್ಷನ್ ಹೋಗೋಕೆ ನಾವಂತೂ ರೆಡಿ. ವಾವ್, ಏನ್ರಿ ಇದು, ಅಪ್ಪ ಮಗನ ಡ್ರೆಸ್ ಸೆಲೆಕ್ಷನ್ ತುಂಬಾನೇ ಚೆನ್ನಾಗಿದೆ. ಇಂಥ ಸೆಲೆಕ್ಷನ್ ಬಟ್ಟೆಗಳು ಸಿಗಬೇಕು ಅಂದ್ರೆ ವಿರಾಜಪೇಟೆಯ ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್ ಗೆ ಹೋಗ್ಬೇಕು. ಇದೀಗ 14,999 ರೂಪಾಯಿ ಖರೀದಿಗೆ 3,000 ರೂಪಾಯಿ ಆಫ್. 5,999 ರೂಪಾಯಿಯ ಖರೀದಿಗೆ 750 ರೂಪಾಯಿ ಆಫ್. ಇಂಡಿಯನ್ ಟೆರೈನ್ ಬ್ರಾಂಡೆಡ್ ಶೋರೂಮ್, ಫೆಡರೇಷನ್ ಹೆಡ್ ಆಫೀಸ್ ಬಿಲ್ಡಿಂಗ್, ವಿರಾಜಪೇಟೆ. ಕುಂಬಳದಾಳು ಗ್ರಾಮದ ಕುಂಜಲನ ರಮೇಶ್ ಮತ್ತೆ ಸುಧಾ ಇವರ ಹಿರಿಯ ಮಂಗ ಶಿಕ್ಷಿತ್ ಇವು ಉದ್ಯೋಗ ನಿಮಿತ್ತ ವಿದೇಶಕ್ಕೆ 28ನೇ ಸೆಪ್ಟೆಂಬರ್ ಪ್ರಯಾಣ ಮಾಡ್ತಾ ಇದ್ದು ಯುಕೆ ಶುಭವಾಗಲಿ, ಹಂಗೆ ಕುಲದೇವರ ಆಶೀರ್ವಾದ ಸದಾ ಇರಲಿತ ಹಾರೈಸಿಯೋಳು. ಮಾವ ಮತ್ತೆ ಅತ್ತೆಂದಿರಾದ ಕಲ್ಲುಮುಟ್ಲು ಬಸಪ್ಪ ಮತ್ತೆ ರೂಪಾ ಬಸಪ್ಪ, ಕಲ್ಲುಮುಟ್ಲು ಜಮುನಾ ಮತ್ತೆ ಮಕ್ಕಳಾದ ನೇಶಿಕ್ ಮತ್ತು ಪ್ರಜ್ವಲ್. ನಂಬರ್ 355 ಕೊಡಗು ಏಲಕ್ಕಿ ಮಾರಾಟಗಾರ ಸಹಕಾರ ಸಂಘ ನಿಯಮಿತ ಮಡಿಕೇರಿ ಇದರ ಸಾಂಬಾರ ಪದಾರ್ಥಗಳ ಮಳಿಗೆಯ ಉದ್ಘಾಟನೆ ಹಾಗೂ ಸನ್ಮಾನ ಕಾರ್ಯಕ್ರಮ ಇದೇ ಸೆಪ್ಟೆಂಬರ್ 29 ಗುರುವಾರ ಬೆಳಗ್ಗೆ 11 ಸಂಘದ ಅಧ್ಯಕ್ಷರಾದ ಸೂದನ ಎಸ್ ಈರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಗರದ ಏಲಕ್ಕಿ ಸೊಸೈಟಿ ಸಂಘದ ಆವರಣದಲ್ಲಿ ನಡೆಯಲಿದೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರಾದ ಎಂಸಿ ನಾರಾಯಣವರು ಮಾಡಲಿದ್ದು, ಮುಖ್ಯ ಅತಿಥಿಗಳಾಗಿ ಕೊಡಗು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ಭಾಗವಹಿಸಲಿದ್ದಾರೆ ಹಾಗೂ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ನರವಂಡ ಅನಿತಾ ಪೂವಯ್ಯ, ಸದಸ್ಯರಾದ ರಾಜೇಶ್ ಯಲ್ಲಪ್ಪ, ಎಸ್ಸಿ ಸತೀಶ್, ಸಹಕಾರ ಸಂಘಗಳ ಉಪನಿಬಂಧಕರು ಎಚ್ಎನ್ ರಮೇಶ್, ಸಂಬಾರ ಮಂಡಳಿಯ ಸಹಾಯಕ ನಿರ್ದೇಶಕರಾದ ಬಿಜು ಎಸ್ಎಸ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಎಂಇ ಮೋಹನ್ ಭಾಗವಹಿಸಲಿದ್ದಾರೆ. ಸಂಘದ ಸರ್ವ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ಕೋರಿದೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ, ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ, ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ನೆ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMFBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ನಿಧನ ಸುದ್ದಿ. ಕೈಕೇರಿ ಗ್ರಾಮತ್ರ ಮಾಚಿಮಂಡ ಸೋಮಯ್ಯ ಚೋಮಣಿಯಂಗ ಇಂದು ಮಜ್ಜನ ಮರಣಪಟ್ಟಿತು. 78 ಬಯತ್ರ ಮಾಚಿಮಂಡ ಸೋಮಯ್ಯ ಚೋಮಣಿಯಂಗಡ ಆಕಿರಿ ಕಾರ್ಯ ನಾಳೆ ಪೊಲಕ 11 ಕೈಕೇರಿ ಗ್ರಾಮತ್ರ ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಮಾದಾಪುರ ಪಕ್ಕತ್ರ ಕುಂಬೂರು ಗ್ರಾಮತ್ರ ನಾಗಂಡ ಪೌತಿ ಬೆಳ್ಳೆಪ್ಪಂಗಡ ಮೂವು ವಿಜಿ ಅಪ್ಪಣ್ಣಯಂಗ ಇಂದು ಮಜ್ಜನ ಮರಣಪಟ್ಟಿತು. 57 ಬಯತ್ರ ನಾಗಂಡ ವಿಜಿ ಅಪ್ಪಣ್ಣಯಂಗಡ ಆಕಿರಿ ಕಾರ್ಯ ನಾಳೆ ಮಜ್ಜನ 12 ಎಂಗಡ ಸ್ವಂತ ಮನೆಯಲ್ಲಿ ನಡ್ಪ. ಕಡಗದಾಳು ಬೊಟ್ಲಪ್ಪ ನಿವಾಸಿ ದಿವಂಗತ ನಾರಾಯಣ ಮೇಸ್ತ್ರಿ ಅವರ ಪತ್ನಿ ಮಂಜು ಅವರ ತಾಯಿ ಜಾನಕಿ ಅವರು ಇಂದು ನಿಧನರಾಗಿದ್ದಾರೆ. 79 ವರ್ಷ ಪ್ರಾಯದ ಜಾನಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ ಓದ್ಯಂಡುಳ್ಳು ಮಳವಂಡ ಗಾಯನ ದಿನೇಶ್. ಸುದೀರ್ಘ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪ್ರವಾಸೋದ್ಯಮ ಇಲಾಖೆ, ಪ್ರವಾಸೋದ್ಯಮ ಪಾಲುದಾರ ಏಂಡಕೂಟದ ನಿಲ್ಲೆ ಪ್ರವಾಸೋದ್ಯಮದ ಪುನರಾವಲೋಕನ ಅಂದು ಅನ್ನುವ ಸಂದೇಶದ ಮಿಂಜಲ್ ಬೆಚ್ಚಂಡ್ ಇಂದು ಮಡಿಕೇರಿಯಲ್ಲಿ ಕೂರ್ಗ್ ಹೋಟೆಲ್ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮ ಕೊರವು ಕಾರ್ಯಕ್ರಮ ಶಾಸಕ ಮಂಡೆ ಪಂಡಪಿ ಅಪ್ಪಚ್ಚು ರಂಜನ್ ಅವು ವಹಿಸಿಕೊಂಡಿತ್ತು. ಅಲ್ಲಿಂದ ತಕ್ಕ ಪರಂದ ಅವು ಜಿಲ್ಲೆಯಲ್ಲಿ ಕೃಷಿರ ಕೂಟಕ್ಕೆ ಪ್ರವಾಸೋದ್ಯಮಕ್ಕೆ ಏರ ಒತ್ತು ಕೊಡಿಕೊಂಡು ಜಿಲ್ಲೆಯಲ್ಲಿ 5,000 ಏರ ಹೋಮ್ ಸ್ಟೇ ಉಂಡು 1,200 ಹೋಮ್ ಸ್ಟೇಯ ನೋಂದಾವಣೆ ಆಯಿತು. ನೋಂದಾವಣೆ ಆಕತೆ ಬಾಕಿ ಉಳ್ಳ ಹೋಮ್ ಸ್ಟೇ ಕಾರ ಕಡ್ಡಾಯ ಆಯಿತು ನೋಂದಾವಣೆ ಮಾಡಿಕೊಂಡು ಅಂದ ಅವು ಅಣ್ಣಚ್ಚಿ. ಅನ್ನೆ ಜಿಲ್ಲಾಧಿಕಾರಿ ಬಿಸಿ ಸತೀಶ್ ಅವು ತಕ್ಕ ಬಂದಿತ್ತು. ಕೊಡಗು ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಪೆದ ಪೋಯಿತು. ಇಲ್ಲಿ ಹತ್ರ ಚಾಯಿ ಭೋಜ ಪ್ರವಾಸಿಯಕ್ಕೆ ತುಂಬಾ ಖುಷಿ ಕೊಡಪ್ಪ. ಇದಂಗಾಯಿತು ಏರ ಜನ ಬಪ್ಪ. ಅನ್ನನೆ ಆಪಚ್ಚಕ್ ಬಳಿಯ ಗ್ರೇಟರ್ ರಾಜಸೀಟ್ ತೊರ್ಪ ಅಂದ ಅವು ಅಣ್ಣಚ್ಚಿ. ಪ್ರತಿಯೊಬ್ಬ ಮನುಷ್ಯಂಗೂ ಆರೋಗ್ಯ ಉಳ್ಳಂತ ದೇಹ ಪೆಣ್ಣ ಮನಸ್ಸಕ್ಕೆ ನೆಮ್ಮದಿ ಕಾಯಿತು ನಲ್ಲ ಊಣು ತಿನ್ನಿರ ಅಗತ್ಯ ಉಂಡು. ಅದಂಗಾಯ್ತು ಎಲ್ಲರೂ ಪೌಷ್ಟಿಕತೆ ಉಳ್ಳಂತ ನಲ್ಲ ತೀನಿ ಎಡ್ತಂಡು ಕುಂಜಿ ಪಿಂಜ ಅವ್ವಂಡ ಚಾವನ ತಡಪಕ್ಕ ಕೈಕೂಟೋಣಂದು ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಗೋಪಿನಾಥ್ ಅವು ಕೆಮಿತಕ್ಕ ಅಣಚಿ. ಮಡಿಕೇರ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ಬೋಧಕ ಆಸ್ಪತ್ರೆಯಲ್ಲಿ ಇಂದು ನಡೆದ ರಾಷ್ಟ್ರೀಯ ಪೌಷ್ಟಿಕ ಮಾಸಾಚರಣೆ ಕಾರ್ಯಕ್ರಮದಲ್ಲಿ ಕೂಡಿಯಾಡಿತ ಅವು ಈತಕ್ಕ ಪರದತ್ತು. ದೇಶದ ಶೇಕಡ 42.5% ಪದ್ನೆಟ್ಟು ಬಯತಕ್ಕಿಂಜ ಕಮ್ಮಿ ಉಳ್ಳ ಮಕ್ಕ ಪಿಂಜ ಶೇಕಡ 50% ಕೆಲಕರ್ತಿಯ ಚೊರೆ ಕಮ್ಮಿ ಆಯ್ತು ತೊಂದರೆ ಪಟ್ಟನುಂಡು. ಇನ್ನೇ ಆಯ್ತು ಮಕ್ಕ ಪುಟ್ಟುವಾಂಗುಂಜ ಮಿಂಜಲೆ ಗರ್ಭತ್ಲೆ ಕುಂಜಿಯ ಚತ್ತುಪೋಪನ ತಡಪಕ್ಕೆ ಎಲ್ಲರೂ ಎಚ್ಚರ ತಗೊಂಡು ಅವು ಅಣ್ಣಚ್ಚಿ. ಪೆಟಪೋನ ಮಡಿಕೇರಿ ದಸರಾ ಕರಗ ನಿನ್ನಾದಿಂಜ ಶುರುವಾಯಿತು. ನಾಲೆ ಶಕ್ತಿ ದೇವತೆಯನ್ನ ಕುಂದುರುಮೊಟ್ಟೆ ಚೌಟಿ ಮರಿಯಮ್ಮ ಕೋಟೆ ಮರಿಯಮ್ಮ ದಂಡಿನ ಮರಿಯಮ್ಮ ಅನ್ನೇ ಕಂಚಿ ಕಾಮಾಕ್ಷಿ ದೇವಸ್ಥಾನ ಹತ್ರ ಕರಗಕ್ಕೆ ನಿನ್ನಾಂದ ಚಾಲನೆ ಕಟ್ಟಿಚಿ.